ತ್ರಿಭುವನ ಜನನಿ ಶ್ರೀ ವಿಷ್ಣು ವಾಮಾಂಕ ಸದನಿ. ಗುಣತ್ರಯಾತ್ಮಕ ಚೂಲಿಯನು ಅಲಂಕರಿಸಿ ವನಜ ಭವಾಂಡ ಪಾತ್ರೆಯನು ಅಲ್ಲಿರಿಸಿ ಗಣನೆಯಿಲ್ಲದ ಜೀವಧಾನ್ಯ ತುಂಬಿರಿಸಿ ಗಣನೆಯಿಲ್ಲದ ಜೀವಧಾನ್ಯ ತುಂಬಿರಿಸಿ ಜನರ ಯೋಗ್ಯತೆ ಉದಕವನಲ್ಲಿ ಬೆರೆಸಿ ಜನರ ಯೋಗ್ಯತೆ ಉದಕವನಲ್ಲಿ ಬೆರೆಸಿ ಶ್ರೀ ಮಹಾಲಕ್ಷ್ಮಿ ಮಾತೆ ತ್ರಿಭುವನ ಜನನಿ ಶ್ರೀ ವಿಷ್ಣು ವಾಮಾಂಕ ಸದನಿ. ಶ್ರೀ ಮಹಾಲಕ್ಷ್ಮಿ ಮಾತೆ ತ್ರಿಭುವನ ಜನನಿ ಶ್ರೀ ವಿಷ್ಣು ವಾಮಾಂಕ ಸದನೇ.